ಅನುರಾಧ ಶ್ರೀರಾಮ್ ಅವರ ಸ್ವರದಲ್ಲಿ ದಿಗ್ಗಜರು ಚಿತ್ರದ ಗೀತೆ. ಕೋಮಲೇ ಕೋಮಲೇ ಈ ಹೂವಿನಂತೆ ಕೋಮಲಿ, ಕೋಮಲೇ ಕೋಮಲೇ ನೀ ಅರಳುವಂತೆ ಹಾಡಲಿ. ರಾಗದಿಂದ ನಿನ್ನ ಮುದ್ದಿಸಿ, ಭಾವದಿಂದ ನಿನ್ನ ಪ್ರೀತಿಸಿ, ನಿನ್ನ ಮೈಯನ್ನ ಈ ಕಣ್ಣಲ್ಲೇ ಅಪ್ಪಲಿ. ಕೋಮಲೇ ಕೋಮಲೇ ನೀ ಹೂವಿನಂತೆ ಕೋಮಲಿ, ಕೋಮಲೇ ಕೋಮಲೇ ನೀ ಎರಡುವಂತೆ ಹಾಡಲಿ. ನನ್ನ ಕಣ್ಣನ್ನು ಮುಚ್ಚಲೆ, ಈಗಲೂ ಕಬೇ ಕತ್ತಲೆ, ನೀನುಟ್ಟ ಬಟ್ಟೆಯೊಳಗೆ ಕತ್ತಲೆ, ಆ ಕತ್ತಲೆ ಎದುರು ನೀ ಬೆತ್ತಲೆ. ಬಣ್ಣವಾಗಿ ನಿನ್ನ ಚಿತ್ರಿಸಿ, ಕಾವ್ಯವಾಗಿ ನಿನ್ನ ಪ್ರೀತಿಸಿ, ಚಂದ್ರನನ್ನು ದಿಟ್ಟಿಸಿ, ಚಂದ್ರನನ್ನು ದಿಟ್ಟಿಸಿ ಮನಸ್ಸಿನಿಂದ ಮುಟ್ಟಿಸಿ, ಬರೆಯುವ ಬೇಂದ್ರೆಯಂತೆ ಮನಸ್ಸಿನಲ್ಲೇ ಮುಟ್ಟಲೆ. ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲಿ, ಕೋಮಲೆ ಕೋಮಲೆ ನೀ ಅರಳುವಂತೆ ಹಾಡಲಿ. ನಂದ ಚಂದನ ಧ್ಯಾನಿಸಿ ಈ ಮಣ್ಣಿನಲ್ಲಿ ಅದ ಮೂಡಿಸಿ, ಒಂದೊಂದು ಅಂಗಾನ ಸಾರಿಸಿ ಇದರಲ್ಲಿ ನಿನ್ನ ಆವಾಹಿಸಿ, ಕಾಮನಾಗಿ ನಿನ್ನ ಕಾಯಿಸಿ, ದಾಸನಾಗಿ ನಿನ್ನ ಸೇವಿಸಿ, ಸೂರ್ಯನ ಉಂಗುರ ಸೂರ್ಯನ ಉಂಗುರ ಸೃಷ್ಟಿ ಮಾಡು ಸುಂದರ, ಬಣ್ಣದಾದಿಲ್ಲಂತೆ ನಾನು ನಿನ್ನ ಸುತ್ತಲೆ. ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲಿ, ಕೋಮಲೆ ಕೋಮಲೆ ನೀ ಅರಳುವಂತೆ ಹಾಡಲಿ. ರಾಗದಿಂದ ನಿನ್ನ ಮುದ್ದಿಸಿ ಭಾವದಿಂದ ನಿನ್ನ ಪ್ರೀತಿಸಿ ನಿನ್ನ ಮೈಯನ್ನ ಈ ಕಣ್ಣಲ್ಲಿ ಅಪ್ಪಲಿ ಕೋಮಲೆ ಕೋಮಲೆ ನೀರುವಿನಂತೆ ಕೋಮಲೆ ಕೋಮಲೆ ಕೋಮಲೆ ನೀ ಅರಳುವಂತೆ ಹಾಡಲಿ ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಇನ್ನು ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಕೃಷ್ಣ ಕೃಷ್ಣ ಚಿತ್ರದ ಗೀತೆ, ಸಂಗೀತ ಆರ್ ಪಿ ಪಟ್ನಾಯಕ್. ಕೇಳಿ ಶಂಕರ್ ಮಹಾದೇವನ್ ಹಾಗೂ ನಂದಿತಾ ಅವರ ಸ್ವರದಲ್ಲಿ H2O ಚಿತ್ರದ ಗೀತೆ.

ಖಡ್ಗದಿಂದ ಒಡೆಯಲಾಗದೆ ಓ ಪ್ರಾಣವೇ ಓ ಪ್ರಾಣವೇ ನಾನುನ್ನೈ ಬಿಡ ಮಾತೇ ನಾನುನ್ನೈ ಬಿಡ ಮಾತೇ ಖಂಡವಿದಿಕೋ ಮಾಂಸವಿದಿಕೋ ರಕ್ತವಿದಿಕೋ ಗುಂಡಿಗೆಯ ಈ ಪ್ರೀತಿ ಮಾತ್ರ ನೈನಿಯಲಿದಿಕೋ ಓ ಪ್ರಾಣವೇ ಓ ಪ್ರಾಣವೇ ನಾನಿನ್ನ ಬಿಡಲ ಇನ್ನು ಮುಂದೆ ಕೇಳಿ ನಂದ ನಂದಿತ ಚಿತ್ರದ ಗೀತೆ ಹೇಮಂತ್ ಮತ್ತು ಸಂಗಡಿಗರ ಸ್ವರದಲ್ಲಿ ಸಾಹಿತ್ಯ ತಂಗಾಲಿ ನಾಗರಾಜ್ ಯಾವುದೋ ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಮನ್ಸಾ ಮನ್ಸಾ ನಮ್ಮದೇ ಕೀರ್ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀರ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯೋ ಹಾಳು ಮನ್ಸಾ ಮನ್ಸಾ ನಮ್ಮದೇ ಕೀರ್ಯಾವುದು ಮೇಲ್ಯಾವುದು ಈಗ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಸ್ವರದಲ್ಲಿ ರಾಜಧಾನಿ ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ. ಎಂದು ಕೂಡ ನಿನ್ನ ಜೊತೆ ಇರುವಂತೆ ಕನಸನು ದಯ ಪಾಲಿಸು. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಈ ಕುರಿತು ಆನಂದಪುರ ತಾವರೆಹಳ್ಳಿ ಗ್ರಾಮ ಜಡಿಸರದ ಮಲ್ಲಪ್ಪ ಗೌಡ್ರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ದಾವಣಗೆರೆ ಜಿಲ್ಲೆ ಭಾರತ್ ಕಾಲೋನಿಯ ಶಿವಸಂಗಮ ಮತ್ತು ತಂಡದವರಿಂದ ಜೋಗುಳದ ಪದಗಳನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ನಿಲಯದ ಈ ಸಂಜೆ ಹಾಗೂ